ಶರಣು ಜನಕನ ಕನಕ ರೂಪನೆ, ಶರಣು ಜನಕನ ಕನಕ ರೂಪನೆ, ಶರಣು ಜನಕನ ಕನಕ ರೂಪನೆ, ಶರಣು ಜನಕನ ಕನಕ ರೂಪನೆ. ಕಾಮಿನಿ ಶಯಂಕ ದೂರನೆ, ಶರಣು ಜನಕನ ಕನಕ ರೂಪನೆ, ಕಾಮಿನಿ ಶಯಂಕ ದೂರನೆ, ಶರಣು ಜನಕನ ಕನಕ ರೂಪನೆ, ಕಾಮಿನಿ ಶಯಂಕ ದೂರನೆ, ಶರಣು ಜನಕನ ಕನಕ ರೂಪನೆ, ಕಾಮಿನಿ ಶಯಂಕ ದೂರನೆ, ಶರಣು ಜನಕನ ಕನಕ ರೂಪನೆ. ಶರಣು ಶಾಮನ ಪ್ರೀತಿ ಪುತ್ರನೆ, ಶರಣು ಶಾಮನ ಪ್ರೀತಿ ಪುತ್ರನೆ, ಶರಣು ಶಾಮನ ಪ್ರೀತಿ ಪುತ್ರನೆ, ಶರಣು ಶಾಮನ ಪ್ರೀತಿ ಪುತ್ರನೆ, ಶರಣು ಜನರಿಗೆ ಮಿತ್ರನೆ, ಶರಣು ಜನರಿಗೆ ಮಿತ್ರನೆ, ಶರಣು ಜನರಿಗೆ ಮಿತ್ರನೇ. ಗಪ್ಪಮ್ಮ ಗಪ್ಪಮ್ಮ ಗಾರಿ ಸನಿದರಿತ್ತ ದಸರಿ ಗಪದಪ ಮಗರಿ, ಗಪ್ಪಮ್ಮ ಗಪಮ್ಮ ಗಾರಿ ಸನಿದರಿತ್ತ ದಸರಿ ಗಪದಪ ಮಗರಿ, ಸರಿ ಗಪದ ಸನಿರಪ ಇತ ನಿರ ಮಗರಿ, ಸನಿ ಪಗರಿ ಸನಿರ ಮಗರಿ, ಸರಿ ಗಪ ಮಗರಿ, ಶ್ರೀ ಗಪ ಗಪದರಿ ಸನಿರ ಪದ ಸರಿ ರೇ ಗಪ ಗಪ್ಪ ದಸರಿ ಗರಿ ಸನಿರ ಗರಿ ಸನಿರ ಸರಿ ಸರಿ ಗ ಶರಣು ಜನಕನ ಕನಕ ರೂಪನೆ. ಕಾಮಿನಿ ಶಯಂಕ ದೂರನೆ, ಶರಣು ಜನಕನ ಕನಕ ರೂಪನೆ. ಮೂಷಿಕಾಸನ ಶೇಷಭೂಷಣ, ಮೂಷಿಕಾಸನ ಶೇಷಭೂಷಣ, ಅಶೇಷ ವಿಘ್ನ ವಿನಾಯಕ, ಮೂಷಿಕಾಸನ ಶೇಷಭೂಷಣ, ಅಶೇಷ ವಿಘ್ನ ವಿನಾಯಕ, ಮೂಷಿಕಾಸನ ಶೇಷಭೂಷಣ, ಅಶೇಷ ವಿಘ್ನ ವಿನಾಯಕ, ದಾಸಪುರ ವಿಠಲೇಶನ, ದಾಸಪುರ ವಿಠಲೇಶನ, ದಾಸಪುರ ವಿಠಲೇಶನ, ದಾಸಪುರ ವಿಠಲೇಶನ, ಯೇಶ ಗುಣಗಳ ಪೊಗಳುವೆ, ಯೇಶ ಗುಣಗಳ ಪೊಗಳುವೆ, ಯೇಶ ಗುಣಗಳ ಪೊಗಳುವೆ. ಗಪ್ಪಮ್ಮ ಗಪ್ಪಮ್ಮ ಗಾರಿ ಸನಿದರಿತ್ತ ದಸರಿ ಗಪದಪ ಮಗರಿ, ಗಪ್ಪಮ್ಮ ಗಪಮ್ಮ ಗಾರಿ ಸನಿದರಿತ್ತ ದಸರಿ ಗಪದಪ ಮಗರಿ, ಸರಿ ಗಪದ ಸನಿರಪ ಇತ ನಿರ ಮಗರಿ, ಸನಿ ಪಗರಿ ಸನಿರ ಮಗರಿ, ಸರಿ ಗಪ ಮಗರಿ, ಸರಿ ಗಪ ಗಪದರಿ ಸನಿರ ಪದ ಸರಿ ರೇ ಗಪ ಗಪ್ಪ ದ ಸರಿ ಗರಿ ಸನಿರ ರೇ ಗರಿ ಸನಿರ ಸರಿ ಸರಿ ಗ ಶರಣು ಜನಕನ ಕನಕ ರೂಪನೆ. ಕಾಮಿನಿ ಶಯಂಕ ದೂರನೆ, ಶರಣು ಜನಕನ ಪದ ಪಗರಿ ಸರಿ ಗ ಶರಣು. கவரரி சனி தச்சனி தபு மகரி சனி தரிக சரணி பத தப மகரி சனி தசரிக கப மகரி சரி கப கப தரி தனி தப தரி தரி சனி தப மகரி சரிக சரணு மகரி சனி கப மகரி சனி தச்ச கபதி கபதரி தனி தபதரி தனி தபதரி தனி தச பதச கபதி கபத சனி தப மகரி கஜரணு ஜனகன கனக ரூபே சரணு சரணு சரணு சரணு சரணு சரணு சரணு சரணு சிவாயுதேவே சரணு அஞ்சத தனையே சரணு சரணு சரணு சரணு சரணு திரௌபதி ரமண பீமகே சரணு திரௌபதி ரமண பீமகே சரணு திரௌபதி ரமண பீமகே சரணு திரௌபதி ரமண பீமகே சரணு குரு மத்வராயகே சரணு குரு மத்வராயகே சரணு சரணு சரணு சரணு சிவாயு தேவகே அஞ்சல தனையே சரணு சரணு சரணு சரணு சீதக்காகி சரதி லங்கிசி சீக்கிரவனதலி போகுக சீதக்காகி சரதி லங்கிசி சீக்கிரவனதலி போகுக சரதி லங்கிசி சீக்கிரவனதலி போகுத கியாதியந்தலி முகிசேந்தி கியாதியந்தலி முகிசேந்தி கியாதியந்தலி முகிசேந்தி பிரக்யாந்தி குரு அனுபந்த கியாதியந்தலி முகிசேதி பிரக்யாதி குரு அனுபவத கியாதியந்தலி முகிசேதி பிரக்யாதி குரு அனுபவத சரணு சரணு சரணு சரணு சிவாயு தேவகே சரணு அஞ்சல தனயகே சரணு சரணு சரணு சரணு மத்வசாஸ்திரவ மாடி போதிசி மாய்களனெல்ல போடிசி மத்வசாஸ்திரவ மாடி போதிசி மாய்களனெல்ல போடிசி மத்வசாஸ்திரவ மாடி போதிசி மாய்களனெல்ல போடிசி மத்வராயனல் தெனிசி மேரத மத்வராயனல் தெனிசி மேரத புரந்தர விடலாசகே மத்வராயனல் தெனிசி மேரத புரந்தர விடலாசகே புரந்தர விடலாசகே சரணு சரணு சரணு சரணு சிவாயு தேவகே சரணு அஞ்சன தனயே சரணு சரணு சரணு சரணு பத பப மகரி கப சரணு சரணு சரி கப பதனி சக்தி சனித சனித பப மகப சரணு சரணு ba ba ga ba ba da ni sa ni da ba ba ga ba ba da ni sa sa ba ba sa sa de ga ba sa de du sha re no ga ma ga de sa ni sa ni da ba ga ba ga de sa ni sa ni da ba ga ma ga de sa sa sa ni sa ni da ba ba ga ba sa de du sha re no ba ba ba ga ba ba da ba ba ga ba ba da ba ba ga ba ba da ma da ba ba ga ba ba ma ge ri sa ni sa da ba ma ge ri sa da ba ma ge ri sa da da da ba ma ge ri sa ni ta re ga ba ba da ni sa ni da ni da ni sa ta ni da ba da ni ni da ba ba ba da ge ri sa ni da ni sa ni da ba ba ge ri ga ma sharanu charanu charanu sharanu shivayu deva ga charanu anjana dalaya sharanu sharanu sharanu sharanu tadanna tadarilla aana tadarinna tadarinna tadarinna na na tadarinna tadarinna na na na tadarinna na na tadarinna tadadina tadadina ana tadadina tadadana tadadina ana na na na na na na na na na tadadina na na na ana na na na na tadarri ಶಿವದರುಶನ ನಮಗಾಯ್ತು ಹೇಳಿ ಶಿವರಾತ್ರಿಯ ಜಾಗರಣೆ ಶಿವದರುಶನ ನಮಗಾಯ್ತು ಹೇಳಿ ಶಿವರಾತ್ರಿಯ ಜಾಗರಣೆ ಶಿವದರುಶನ ನಮಗಾಯ್ತು ಕೇಳಿ ಶಿವರಾತ್ರಿಯ ಜಾಗರಣೆ ಶಿವದರುಶನ ನಮಗಾಯ್ತು ಕೇಳಿ ಶಿವರಾತ್ರಿಯ ಜಾಗರಣೆ ಶಿವದರುಶನ ನಮಗಾಯ್ತು ಪಾದದ ಗಂಗೆಯ ಸ್ನಾನ ಮಾಡಲು ಪಾದಾಡ ಗಂಗಯ್ಯ ನಾದವ ಮಾಡಲು ಪಾದಾಡ ಗಂಗಯ್ಯ ನಾದವ ಮಾಡಲು ಪಾದಾಡ ನಾದವ ಮಾಡಲು ಪಾದಾಡ ಗಂಗಯ್ಯ ನಾದವ ಮಾಡಲು ಆತಕವೆಲ್ಲ ಪರಿಹಾರವು ಜ್ಯೋತಿಲಿಂಗನ ಜಾನವ ಮಾಡಲು ಯೂತಗಳಿಲ್ಲ ಅನುದೀನವು ಶಿವದ ದೂಷಣ ನಮಗಾಯ್ತು ಹೇಳಿ ಶಿವರಾತ್ರಿಯ ಜಾಗರಣೆ ಶಿವದ ದೂಷಣ ನಮಗಾಯ್ತು ಬೇಡಿದ ವರಗಳ ಕೊಡುವನು ತಾಯಿ ಬೇಡಿದ ವರಗಳ ಕೊಡುವನು ತಾಯಿ ಬೇಡಿದ ವರಗಳ ಕೊಡುವನು ತಾಯಿ ಬೇಡಿದ ವರಗಳ ಕೊಡುವನು ತಾಯಿ ಬ್ರಹ್ಮನ ರಾಣಿಯ ನೋಡುವ ಆಡುತ್ತ ಪಾಡುತ್ತ ಏರುತ್ತ ಬಸವನ ಆನಂದದಲ್ಲಿ ನಲಿ ದಾಡುವ ಆಡುತ್ತ ಪಾಡುತ್ತ ಏರುಣ ಬಸವನ ಆನಂದದಲ್ಲಿ ನಲಿ ದಾಡುವ ಆಡುತ್ತ ಪಾಡುತ್ತ ಏರುತ್ತ ಬಸವನ ಆನಂದದಲ್ಲಿ ನಲಿ ಾಡುವ ಹರಣನು ಕೈಂದೆನು ಪುರಂದರ ವಿಠಲನ ಹರಣನು ಕೈಂದೆನು ಪುರಂದರ ವಿಠಲನ ಹರಿನಾರಾಯಣ ಜನರಲಿ ಶಿವದ ದೂಷಣ ನಮಗಾಯ್ತು ಕೇಳಿ ಶಿವರಾತ್ರಿಯ ಜಾಗರಣೆ ನಿಮ ಬರೆಸ ನಿಮ ಬರೆಸ ಶಿವದ ದೂಷಣ ರೆಪ್ಪ ಮರೆಸ ನಿ ಸರಿ ಬಬ ನಿ ಸ ಪಾಪ ಸ ಮರೆಸ ಶಿವದ ದೂಷಣ ಪಪಮ ಮರಿ ತಿರಿ ಪಪಮ ಮರಿ ತಿರಿ ಸದ ನಿನಿ ಪಮರಿ ಮರಿ ನಿ ಸದ ನಿನಿ ಪಮರಿ ಮರಿತ ಸನಿ ಪ ಮರಿತ ಪಮ ಮರಿ ಸ ಶಿವ ದೂಷಣ ಮಪ್ಪ ಪಪ್ಪ ಬಪ ಪಪ ಪಣಿ ನಿ ಬಪ ಪಣಿ ಮ ಪಣಿ ನಿ ಬಪ ಪ ಮರಿ ಸರಿ ಪೆಪ್ಪ ಮರೆ ಸರಿ ಬಪ ನಿ ಮ ಪಣಿ ನಿ ಬಬರೆ ರೇ ರಿ ನಿ ಬಬರೆ ರೇ ಮ ಪಣಿ ರಿ ನಿ ಬಮರೆ ರೇ ಸ ನಿ ಬಮರೆ ರೇ ಮ ಪರಿ ಸ ನಿ ಬಮರೆ ರೇ ಬಪ ಮರೆ ಸರಿ ಬಪ ನಿ ಮ ಪಣಿ ರೇ ಬಬ ನಿ ನಿ ಬಬರೆ ರೇ ಮ ಮರಿ ರಿ ರಿ ನಿ ಬಮರೆ ರೇ ದ ನಿ ನಿ ಬಮರೆ ರೇ ಮ ಪರಿ ಸರಿ ಬರಿ ಬರಿ ದ ನಿ ಬಮರೆ ಪರಿ ಸ ನಿ ಬಮರೆ ರೇ ಸ ಶಿವ ದೂಷಣ ನಮಗಾಯ್ತು ಪಪ್ಪ ಬಬ ಬಮ ಪಣಿ ನಿ ಬಬ ಬಮರೆ ಸರಿ ಬಪ ಪಪ್ಪ ಬಮ ಪಪ್ಪ ಬಮ ಪಪ್ಪ ಬಾಬ ಬಣಿ ನಿ ಬಬ ಬನಿ ಮ ಬನಿ ನಿ ಬಬರೆ ರೆಪ್ಪ ಬರೆ ಸರಿ ಬಬನಿ ಮ ಬನಿ ನಿ ಬಮರೆ ರೇವ ಬನಿ ಸರಿ ಬನಿ ಬಮರೆ ರೇವ ಬನಿ ಸರಿ ಬರಿ ದನಿ ಬಮರೆ ರೇವ ಬನಿ ಸರಿ ಬಮರಿ ರೇ ದನಿ ನಿ ಬಮರೆ ಹೇರಿ ಮಾನಿ ನಿರಿ ರೇ ಬಮರಿ ನಿ ಬಮರಿ ಹೇರಿ ಮಮನಿ ನಿರಿ ಬಿರಿ ದ ಬಬ ನಿ ಮಮ ಬರಿ ಮರಿ ರೇ ಸ ನಿ ಬರಿ ರೇ ಸರಿ ಶಿವ ದೂಷಣ ನಮಗಾಯ್ತು ಕೇಳಿ ಶಿವರಾತ್ರಿಯ ಜಾಗರಣೆ ಮನಸುದ್ಧಿಯಿಲ್ಲದ ಬಗೆ ಮಂತ್ರದ ಫಲವೇನು? ಮನಸುದ್ಧಿಯಿಲ್ಲದ ಬಗೆ ಮಂತ್ರದ ಫಲವೇನು? ತನು ಸುದ್ಧಿಯಿಲ್ಲದ ಬಗೆ ತೀರ್ಥದ ಫಲವೇನು? ತನು ಸುದ್ಧಿಯಿಲ್ಲದವಗೆ ತೀರ್ಥದ ಫಲವೇನು? ನಿಂದಲ್ಲಿ ಫಲವೇನು ನೀನು ಮೊಸಳೆಯಂತೆ? ನಿಂದಲ್ಲಿ ಫಲವೇನು ನೀನು ಮೊಸಳೆಯಂತೆ? ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಕಿಯಂತೆ? ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಕಿಯಂತೆ? ಹೊರಗೆ ಬಿಂದು ಒಳಗೆ ಬೀಯದವರ ಕಂಡು, ಹೊರಗೆ ಬಿಂದು ಒಳಗೆ ಬೀಯದವರ ಕಂಡು, ಬೆರಗಾಗಿ ನಗುದಿತ್ತ ಪುರಂದರ ವಿಠಲ, ಬೆರಗಾಗಿ ನಗುದಿತ್ತ ಪುರಂದರ ವಿಠಲ ವಿಠಲ. ರಾಗಿ ತಂದೀರೋ ಭಿಕ್ಷಕ್ಕೆ ರಾಗಿ ತಂದೀರೋ, ಭಿಕ್ಷಕ್ಕೆ ರಾಗಿ ತಂದೀರೋ, ರಾಗಿ ತಂದೀರೋ ಭಿಕ್ಷಕ್ಕೆ ರಾಗಿ ತಂದೀರೋ, ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ, ರಾಗಿ ತಂದಿರೋ ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದಿರೋ ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾದಗಳ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ. ರಾಗಿ ತಂದಿರೋ ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ. ಮಾತಾ ಪಿತರನು ಸೇವಿತರಾಗಿ ಪಾತಕ ಕಾರ್ಯವ ಬಿಟ್ಟವರಾಗಿ, ಮಾತಾ ಪಿತರನು ಸೇವಿತರಾಗಿ ಪಾತಕ ಕಾರ್ಯವ ಬಿಟ್ಟವರಾಗಿ, ಖ್ಯಾತಿಯಲ್ಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ. ರಾಗಿ ತಂದಿರೋ ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ. ಶ್ರೀರಮಣನ ಸದ ಸ್ಮರಿಸುವರಾಗಿ ಗುರುವಿಗೆ ಬಾಹೋರಂತವರಾಗಿ, ಕರೆ ಕರೆ ಸಂಸಾರ ನೀಗುವರಾಗಿ, ಕರೆ ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ಸೇವಿಪರಾಗಿ. ರಾಗಿ ತಂದಿರೋ ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ. ರಾಗಿ ತಂದಿರೋ ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ, ಭಿಕ್ಷಕ್ಕೆ ರಾಗಿ ತಂದಿರೋ. ವೆಂಕಟೇಶ ದಯ ಮಾಡು, ವೆಂಕಟೇಶ ದಯ ಮಾಡು, ವೆಂಕಟೇಶ ದಯ ಮಾಡು, ವೆಂಕಟೇಶ ದಯ ಮಾಡು, ವೆಂಕಟೇಶ ದಯ ಮಾಡು, ವೇದ ವೇದ್ಯನೇ ದಯ ಮಾಡು, ವೆಂಕಟೇಶ ದಯ ಮಾಡು, ವೇದ ವೇದ್ಯನೇ ದಯ ಮಾಡು, ವೆಂಕಟೇಶ ದಯ ಮಾಡು, ವೇದ ವೇದ್ಯನೇ ದಯ ಮಾಡು, ವೆಂಕಟೇಶ ದಯ ಮಾಡು, ಪಂಕಜಾಕ್ಷ ಅಭಯವಿತ್ತು, ಪಂಕಜಾಕ್ಷ ಅಭಯವಿತ್ತು, ಪಂಕಜಾಕ್ಷ ಅಭಯವಿತ್ತು, ಪಂಕಜಾಕ್ಷ ಅಭಯವಿತ್ತು, ಪಂಕಜಾಕ್ಷ ಅಭಯವಿತ್ತು, ಬೇಗನೆ ವೆಂಕಟೇಶ ದಯ ಮಾಡು, ವೇದ ವೇದ್ಯನೇ ದಯ ಮಾಡು, ವೆಂಕಟೇಶ ದಯ ಮಾಡು, ಚಿತ್ತ ಚಂಚಲವ ಬಿಡಿಸೋ ಮತ್ತೆ ಕ್ರೋಧವ ಓಡಿಸೋ, ಚಿತ್ತ ಚಂಚಲವ ಬಿಡಿಸೋ ಮತ್ತೆ ಕ್ರೋಧವ ಓಡಿಸೋ, ಚಿತ್ತ ಚಂಚಲವ ಬಿಡಿಸೋ ಮತ್ತೆ ಕ್ರೋಧವ ಓಡಿಸೋ, ಭ್ರಾಂತಿ ವಿಷಯಗಳು, ಭ್ರಾಂತಿ ವಿಷಯಗಳು ಬೇಡ, ಭ್ರಾಂತಿ ವಿಷಯಗಳು ಬೇಡ, ಭ್ರಾಂತಿ ವಿಷಯಗಳು ಬೇಡ, ಕಲ್ದುಬಿದ ನಾರಾಯಣ ವೆಂಕಟೇಶ ದಯ ಮಾಡು, ವೇದ ವೇದ್ಯನೇ ದಯ ಮಾಡು, ವೆಂಕಟೇಶ ದಯ ಮಾಡು, ಬಾಳಗಪರಾಧಿ ನಾನು ನಿನ್ನ, ಬಾಳಗಪರಾಧಿ ನಾನು ನಿನ್ನ, ಬಳಿಗೆ ಬಂದೆ ನಾನು, ಬಾಳಗಪರಾಧಿ ನಾನು ನಿನ್ನ, ಬಳಿಗೆ ಬಂದೆ ನಾನು, ಒಲಿದು ಎಲ್ಲ ರಕ್ಷಿಸಯ್ಯ, ಒಲಿದು ಎಲ್ಲ ರಕ್ಷಿಸಯ್ಯ, ಒಲಿದು ಎಲ್ಲ ರಕ್ಷಿಸಯ್ಯ, ಒಲಿದು ಎಲ್ಲ ರಕ್ಷಿಸಯ್ಯ, ಮೇಲುಗೆ ಪುರಂದರ ಬಿಡಲಯ, ಮೇಲುಗಿರಿ ಪುರಂದರ ಬಿಡಲ ವೆಂಕಟೇಶ ದಯ ಮಾಡು, ವೇದ ವೇದ್ಯನೇ ದಯ ಮಾಡು, ವೆಂಕಟೇಶ ದಯ ಮಾಡು, Na na na ta na na ra na ta ri na na na ra na na ta ra ri na na na na na na ra na na na re na ta re na na na na na na na na na re ta re ri na na re ta re ri na na na na ta ri na na ta re na ta ri na na na na na na na re na na re na na na na re re ta da di da na ta na ta da da na ta da na ta na wa wa ta da ri na na na ta da ri na na na na ta da ri na na ta da ri na Tadarina na Tadarina na Tadarina na Tadarina na na na na ta da na na ta ta da ri na na ta da na na ta da ri na na a na a na nu na na Ah, yeah. Thank you. ನಿನ್ನ ನೋಡಿ ಧನ್ಯನಾದೆನು ಹೇ ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ಹೇ ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ಓ ಪಕ್ಷಿವಾಗನ ಲಕ್ಷ್ಮೀ ರಮಣ ಪಕ್ಷಿವಾಗನ ಲಕ್ಷ್ಮೀ ರಮಣ ಪಕ್ಷಿವಾಗನ ಲಕ್ಷ್ಮೀ ರಮಣ ಪಕ್ಷಿವಾಗನ ಲಕ್ಷ್ಮೀ ರಮಣ ಪಕ್ಷಿವಾಗನ ಲಕ್ಷ್ಮೀ ರಮಣ ಪಕ್ಷಿವಾಗನ ಲಕ್ಷ್ಮೀ ರಮಣ ಲಕ್ಷದೀಪ ನೋಡೋವಾಡು ಪಕ್ಷಿವಾಗನ ಲಕ್ಷ್ಮೀ ಲಕ್ಷದೀಪ ನೋಡೋವಾಡು ಪಕ್ಷ ಸರ್ವಕೃತ್ಯ ಶಿಕ್ಷ ರಕ್ಷಿಸಲ್ಲ ಕಮಲಕ್ಷ ನಿನ್ನ ನೋಡಿ ಧನ್ಯನಾದೆನು ಶ್ರೀನಿವಾಸ ನಿನ್ನ ನೋಡಿ ಧನ್ಯನಾದೆನು ದೇಶ ದೇಶ ಕಿರಿಗಿ ನಾನು ಆಶಬದ್ಧನಾದೆ ಸ್ವಾಮಿ ದೇಶ ದೇಶ ಕಿರಿಗಿ ನಾನು ಆಶಬದ್ಧನಾದೆ ಸ್ವಾಮಿ ದೇಶ ದೇಶ ಕಿರಿಗಿ ನಾನು ಆಶಬದ್ಧನಾದೆ ಸ್ವಾಮಿ ದೇಶ ದೇಶ ತಿರುಗಿ ನಾನು ಆಶಬದ್ಧನಾದೆ ಸ್ವಾಮಿ ದೇಶ ದೇಶ ಆಶಬದ್ಧನಾದೆ ಸ್ವಾಮಿ ದೇಶ ದೇಶ ತಿರುಗಿ ನಾನು ಆಶಬದ್ಧನಾದೆ ಸ್ವಾಮಿ ದೇಶ ದೇಶ ತಿರುಗಿ ನಾನು ಆಶಬದ್ಧನಾದೆ ಸ್ವಾಮಿ ದೇಶ ದೇಶ ಆಶಬದ್ಧನಾದ ಸ್ವಾಮಿ ದೇಶ ದೇಶ ತಿರುಗಿ ನಾನು ಆಶಬದ್ಧನಾದ ಸ್ವಾಮಿ ದೇಶ ದೇಶ ಮದ ಬಗ್ಗ ದೇಶ ದೇಶ ನಿದ ನಿಪ ದಮ ಪಗ ದೇಶ ದೇಶ ಮದನಿ ಸತ ನಿತ ನಿ ಮದನಿ ಸದೀರ ಪಮ್ಮ ದೇಶ ದೇಶ ಮ padani dani sadani dapa padesha deshe padani dadani sa ni sari dani dani dani sadani dapa padesha deshe padani dadani sa ni sani dani sani dani sani dapa padesha deshe Papada papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa papa తిరుగినాను ఆశబద్ధ నాదే స్వామి దాసను నల్లవే జగదీశ శ్రీశ శ్రీనివాస కంతు జనక కేయన్ అంతరంగ దాసయన్ అంతరవిల్ మదపాదీసో శ్రీకాంత పురదర విఠల నిన్న నోడి జన్యన జన్ కేశీరివాస నిన్న నోడి జన్యన నిన్న ధ్యానవ కొడు ఎంత ధ్యాన మాడు నిన్న ధ్యానవ కొడు ఎంత ధ్యాన మాడు పన్నగశయన శ్రీ పురందర విఠల అంబుజనయననే అంబుజ జనకనే అంబుజనయననే అంబుజ జనకనే అంబుజనాభశ్రీ అంబుజనాభశ్రీ పురందర విఠల పంకజనాభ శ్రీ పురందర విఠల పంకజనాభ శ్రీ పురందర విఠల భాగీరథ పిత భాగవతర ప్రియ భాగీరథి పిత భాగవతర ప్రియ భాగీరథి పిత భాగవతర ప్రియ యోగి గణరస శ్రీపురందర విఠల యోగి గణరస శ్రీపురందర విఠల విఠల నిన్నంత స్వామి ఎనగూటు నినగిల్లా ನಿನ್ನಂತ ಸ್ವಾಮಿ ಎನಗು